ತೆಂಗನ್ನು ಬಾಧಿಸುವ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕುರಿತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಸಸ್ಯರೋಗಶಾಸ್ತ್ರ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್ ಸಿ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಚಂದ್ರಶೇಖರ್ ಅವರೇ. ನಮಸ್ಕಾರ ಜಗದೀಶ್. ತೆಂಗನ್ನು ಭೂಲೋಕದ ಕಲ್ಪವೃಕ್ಷ ಅಂತಾರೆ. ಈ ತೆಂಗಿನ ಎಲ್ಲ ಭಾಗಗಳು ಕೂಡ ಉಪಯೋಗಕ್ಕೆ ಬರ್ತವೆ. ಹೌದು, ತೆಂಗು ನಮ್ಮ ರೈತ ಬಾಂಧವರೊಂದು ಅಚ್ಚುಮೆಚ್ಚಿನ ಬೆಳೆ ಅಂದರೂ ತಪ್ಪಾಗಲಾರದು. ಕೆಂಪು ಮಣ್ಣಿನ ಪ್ರದೇಶದಲ್ಲಿ ಇದನ್ನು ಸಾಕಷ್ಟು ಒಂದು ಪ್ರದೇಶದಲ್ಲಿ ಇವತ್ತು ರೈತ ಬಾಂಧವರು ಬೆಳೀತಾ ಇದ್ದಾರೆ. ಮತ್ತು ವಿಶೇಷವಾಗಿ ಈ ಕೆಂಪು ಮಣ್ಣಿನ ಪ್ರದೇಶದಲ್ಲಿ ಇದರ ಒಂದು ಬೇಸಾಯ ಹೆಚ್ಚು ಅಂತಲೇ ಹೇಳ್ಬೋದು. ಹೌದು, ನೀರು ಸರಾಗವಾಗಿ ಬಸ್ತೋಗುವಂಥ ಮಣ್ಣಲ್ಲೇ ಇದನ್ನು ಹೆಚ್ಚಾಗಿ ಬೆಳೀತಾರೆ. ತೆಂಗನ್ನು ಇತ್ತೀಚೆಗೆ ಸಾಕಷ್ಟು ರೋಗಗಳು ಬಾಧಿಸೋದನ್ನು ನಾವು ಕಾಣ್ತಾ ಇದ್ದೇವೆ. ತಾವಿವತ್ತು ಈ ತೆಂಗಿಗೆ ಬರುವಂಥ ಮುಖ್ಯವಾದ ರೋಗಗಳು ಮತ್ತು ಅವುಗಳ ಒಂದು ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಆಯಿತು. ಈಗ ಪ್ರಾರಂಭದಲ್ಲಿ ತೆಂಗನ್ನು ಬಾರಿಸುವಂಥ ಆರ್ಥಿಕವಾಗಿ ನಷ್ಟವನ್ನು ಉಂಟು ಮಾಡುವಂಥ ರೋಗಗಳು ಯಾವ್ಯಾವು ಅಂತಿದೆ? ಪ್ರಮುಖವಾಗಿ ಅಣಬೆ ರೋಗ ಜಾಸ್ತಿ. ಅದು ಬಿಟ್ಟರೆ ಎರಡನೇ ಸ್ಥಾನದಲ್ಲಿರೋದು ಕಾಂಡದಿಂದ ರಸ ಸೋರುವಂಥ ರೋಗ. ಇವೆರಡು ನಮ್ಮ ಕರ್ನಾಟಕದ ತೆಂಗು ಬೆಳೆನಲ್ಲಿ ಬಾಧಿಸ್ತಕ್ಕಂಥ ಮುಖ್ಯವಾದ ರೋಗಗಳು. ಇದು ಬಿಟ್ಟರೆ ಗರಿಚುಕ್ಕೆ ರೋಗ ಬರುತ್ತೆ. ಆಮೇಲೆ ಕೆಲವು ಭಾಗದಲ್ಲಿ ಮಲೆನಾಡಿನಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂಥದ್ದು ಸುಳಿಕೊಳೆ ರೋಗ. ಮತ್ತೊಂದು ಈ ಕೇರಳ ಪ್ರಾಂತ್ಯದಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಮತ್ತು ಇತ್ತೀಚೆಗೆ ಕರ್ನಾಟಕದ ಬಾರ್ಡರ್ನಲ್ಲಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥ ಬೇರು ಸೊರಗು ರೋಗ. ಇದನ್ನು ರೂಟ್ ವಿಲ್ಟ್ ಅಂತ ಕರೀತಾರೆ. ಇವು ಪ್ರಮುಖವಾದ ರೋಗಗಳು. ಅಣಬೆ ರೋಗ ಆರ್ಥಿಕವಾಗಿ ಸಾಕಷ್ಟು ಪ್ರಾಮುಖ್ಯತೆಯನ್ನು ಪಡೆದಿರುವಂಥ ರೋಗ ಈ ತೆಂಗಿನ ಬೆಳೆಯಲ್ಲಿ ಅಂತ ತಾವು ಹೇಳಿದ್ರಿ. ಮುಖ್ಯವಾಗಿ ಯಾವ ಒಂದು ರೋಗಾಣುವಿನಿಂದ ಇದು ಬರುತ್ತೆ ಅಂತೀರ? ಗ್ಯಾನೋಡರ್ಮಾ ಅನ್ನೋ ಪ್ರಭೇದದ ಎರಡು ಉಪಪ್ರಭೇದದ ಶಿಲೀಂಧ್ರಗಳಿಂದ ಬರ್ತಕ್ಕಂಥ ರೋಗ ಇದು. ಶಿಲೀಂಧ್ರದಿಂದ ಈ ರೋಗಾಣುಗಳು ಸಾಧಾರಣ 70-80 ಜಾತಿಯ ವಿವಿಧ ಮರಗಳಿಗೆ ರೋಗವನ್ನು ಉಂಟು ಮಾಡಿ ಬೇರಿನ ಭಾಗದಲ್ಲೇ ಸೋಂಕು ತಗಲಿ ಆ ಮರಗಳನ್ನ ಒಣಗಿಸ್ತವೆ. ಬರೀ ತೆಂಗು ಮಾತ್ರ ಅಲ್ಲ, ಅಡಕೆಗೂ ಸಹ ಇದು ಹೆಚ್ಚಿನ ಮಟ್ಟದಲ್ಲಿ ಬಾಧೆ ಕಂಡು ಬರ್ತಾ ಇದೆ. ಎಲ್ಲಿ ತೆಂಗು ಮತ್ತು ಅಡಕೆಯನ್ನು ಒಟ್ಟಾಗಿ ಬೆಳೀತಾ ಇರ್ತಾರೋ ಆ ಪ್ರದೇಶದಲ್ಲಿ ಈ ರೋಗದ ಬಾಧೆ ಇನ್ನೂ ಹೆಚ್ಚು. ನೀರಾವರಿ ಆಗಲಿ ಅಥವಾ ಮಳೆಯಾಶ್ರಿತ ಬೆಳೆ ಆಗಲಿ ಎಲ್ಲೇ ಆಗಲಿ ಇದರ ಬಾಧೆ ಜಾಸ್ತಿ ಆಗ್ತಾ ಹೋಗ್ತದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಾಗಿ ಈ ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆಯ ಕೆಲವು ಪ್ರದೇಶ ಏನೋ ಮಳೆಯಾಶ್ರಿತ ಪ್ರದೇಶದಲ್ಲೇ ಹೆಚ್ಚಿನ ಮಟ್ಟಿಗೆ ಇದು ಕಾಣಿಸ್ಕೊಳ್ಳುತ್ತೆ. ಅರಸೀಕೆರೆ, ಕಡೂರು, ಬೀರೂರು, ತರೀಕೆರೆ, ಈ ಕಡೆ ಚನ್ನರಾಯಪಟ್ಟಣ ಈ ಭಾಗದಲ್ಲಿ ಈ ರೋಗದ ಬಾಧೆ ಜಾಸ್ತಿ. ಅಂದರೆ ಇಷ್ಟು ವರ್ಷ ಈ ಕಡೆ ಕಂಡಿರಲಿಲ್ಲ, ಆದರೆ ಇತ್ತೀಚೆಗೆ ಕೆಂಗೇರಿ ಹತ್ತಿರದ ಕೆಲವು ತೋಟಗಳಲ್ಲೂ ಸಹ ನಾನು ಇದನ್ನು ನೋಡಿದ್ದೀನಿ. ಅಂದರೆ ಬೆಂಗಳೂರು ಜಿಲ್ಲೆಯಲ್ಲೂ ಕಾಣಿಸ್ಕೊಳ್ತಾ ಕಾಣಿಸ್ಕೊಳ್ಳೋಕೆ ಶುರುವಾಗಿದೆ. ಇನ್ನು ಕನಕಪುರ, ಚನ್ನಪಟ್ಟಣ, ಮದ್ದೂರು ಆ ಕಡೆ ಇದು ಕಂಡು ಬಂದಿಲ್ಲ. ಅಂದರೆ ನಮ್ಮ ರೈತ ಬಾಂಧವರು ಅಣಬೆ ರೋಗ ಬಂದಿದೆ ಅಂತ ಹೇಗೆ ಗುರುತಿಸ್ಬೋದು, ಪತ್ತೆ ಹಚ್ಬೋದು ಅಂತೀರಿ? ಮೊಟ್ಟ ಮೊದಲಿಗೆ ತೆಂಗಿನ ಮರದ ಬುಡದಿಂದ ತೊಗಟೆ ಮೂಲಕ ಸ್ವಲ್ಪ ಮಟ್ಟಿಗೆ ಕಂದು ಬಣ್ಣದ ರಸ ಹೊರಬರೋದಕ್ಕೆ ಪ್ರಾರಂಭ ಆಗ್ತದೆ ಬುಡದಲ್ಲಿ. ಅದೇ ಕಾಲಕ್ಕೆ ಸರಿಯಾಗಿ ಈ ಬಲಿತ ಗರಿಗಳು, ತಳಭಾಗದಲ್ಲಿ ಏನಿವೆ ಗರಿಗಳು, ಅವು ಹಳದಿ ಬಣ್ಣಕ್ಕೆ ತಿರುಗಿ ಜೋತಾಡ್ತವೆ. ಕೆಳಕ್ ಬಿದ್ದೋಗಲ್ಲ, ಜೋತಾಡ್ತಾ ಇರ್ತವೆ. ಆರೋಗ್ಯವಂತ ಗರಿ ಆದರೆ ಬಿದ್ದೋಗ್ತವೆ, ಆದರೆ ಇದರಲ್ಲಿ ಗರಿ ಹಾಗೆ ಜೋತು ಬೀಳ್ತವೆ. ಇದು ಪ್ರಮುಖವಾದ ಲಕ್ಷಣ. ಒಂದೊಂದಾಗಿ ಗರಿಗಳು ಜೋತು ಬೀಳ್ತಾ ಇದ್ದ ಹಾಗೇನೆ ಈ ಕಾಯಿಗಳು ಉದುರ್ತವೆ, ಹರಳು ಉದುರ್ತವೆ, ಫಲ ಕೊಡೋ ಶಕ್ತಿ ಮರಕ್ಕೆ ಕುಂದುತ್ತಾ ಹೋಗುತ್ತೆ. ಮರ ಬಹಳ ಮಟ್ಟಿಗೆ ತೀರಾ ವೀಕ್ ಆಗ್ತಾ ಹೋಗ್ತದೆ. ಇದು ಒಂದು. ಆಮೇಲೆ ಈ ಬುಡದಲ್ಲಿ ರಸ ಸೋರೋ ಕ್ರಿಯೆ ಜಾಸ್ತಿ ಆಗ್ತಾ ಹೋಗ್ತದೆ. ಸುತ್ತಮುತ್ತಲು ಎಲ್ಲಾ ಕಡೆನೂ ರಸ ಸೋರೋದಕ್ಕೆ ಪ್ರಾರಂಭ. ಯಾವಾಗ ಭೂಮಿಯಿಂದ ಬೇರುಗಳು ಹೀರ್ಕೊಂಡ ಆಹಾರ ಮತ್ತು ನೀರನ್ನ ಸಾಗಿಸೋ ಕೊಳವೆಗಳಿಗೆ ಈ ಬಾಧೆ ಉಂಟಾಗ್ತದೋ ಆಗ ಮರ ಕ್ಷೀಣಿಸ್ತಾ ಹೋಗ್ತದೆ. ಮರದ ಆರೋಗ್ಯ ಕ್ಷೀಣಿಸುತ್ತೆ, ಫಸಲು ಕೊಡೋ ಭಾಗ್ಯ ಇರಲ್ಲ, ಹೊರಟೋಗುತ್ತೆ. ಆಮೇಲೆ ಸುಮಾರು 1.5-2 ವರ್ಷದ ನಂತರ ಮರ ಸತ್ತು ಹೋಗ್ತವೆ. ಈಗ ಅನೇಕ ತೋಟದಲ್ಲಿ ಖಾಲಿ ಮರ ನಿಂತಿರೋದನ್ನ ಕಾಣಬಹುದು. ಇದು ಈ ರೋಗದಿಂದಾನೇ ಸತ್ತಂತ ಮರಗಳು ಅಥವಾ ಸುಳಿಕೊಳೆ ರೋಗದಿಂದ ಸತ್ತಂತ ಮರಗಳು ಸಹ ಈಗ ಕಾಣಿಸ್ತವೆ. ಆದ್ರೆ ನಾವು ಹತ್ರ ಹೋಗಿ ಅದನ್ನ ಪರಿಶೀಲನೆ ಮಾಡಿದ್ರೆ ಯಾವ ಕಾರಣಕ್ಕೆ ಮರ ಸತ್ತಿದೆ ಅಂತ ಗೊತ್ತಾಗುತ್ತೆ. ಅಂದ್ರೆ ಮೇಲ್ಗಡೆ ಗರಿಗಳು ಇರೋದಿಲ್ಲ, ಬರೀ ಬಡ್ಡೆ ಮಾತ್ರ ಇರುತ್ತೆ, ಅಂತ ಮರಗಳು ನಾವು ನೋಡ್ತಾ ಇರ್ತೀವಿ. ಅದು ಅಣಬೆ ರೋಗ ಇದೇ ರೀತಿ ಅಡಕೆ ಮರದಲ್ಲೂ ಸಹ ಇದೇ ರೀತಿಯ ಲಕ್ಷಣ ಕಂಡು ಬರುತ್ತೆ. ಅಡಕೆ ಅಂದ್ರೆ ಇದರಲ್ಲಿ ವಿಶೇಷವಾಗಿ ಬುಡದಲ್ಲಿ ಮಾತ್ರ ರಸ ಒಸರುವಂತ ಕ್ರಿಯೆ ಕಾಣ್ತೀವಿ. ಅದಾದ ನಂತರ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ತೊಗಟೆ ಬಿರುಕಿನಲ್ಲಿ ಬಿಳಿ ಬಣ್ಣದ ಶಿಲೀಂಧ್ರದ ಅಣಬೆ ಬೆಳೆಯೋದಕ್ಕೂ ಪ್ರಾರಂಭ ಆಗುತ್ತೆ. ಇದು ಯಾವಾಗ ಅಂದ್ರೆ ಮರ ಸಾಯೋದಕ್ಕೆ ಶುರುವಾದಾಗ, ಮೊದಲ ಹಂತದಲ್ಲಿ ಕಂಡು ಬರೋದಿಲ್ಲ. ಹೆಚ್ಚಿನ ಮಟ್ಟಿಗೆ ಇದು ಮರ ಪೂರ್ತಿ ಸತ್ತ ಮೇಲೆ ಅಣಬೆಗಳು ಹೆಚ್ಚಾಗಿ ಬರ್ತವೆ. ಅಡಕೆ ಮರದಲ್ಲಂತೂ ಸತ್ತ ನಂತರವೇ ಈ ಅಣಬೆ ಬರೋದು ಜಾಸ್ತಿ. ಅಷ್ಟೊತ್ತಿಗೆ ಕೈ ಮೀರಿ ಹೋಗಿರುತ್ತೆ, ಮರ ಸತ್ತೋಗಿರುತ್ತೆ, ಏನೋ ಮಾಡಕ್ಕಾಗದೇ ಇರುವಂತಹ ಪರಿಸ್ಥಿತಿಗೆ ನಾವು ಹೋಗಿರ್ತೀವಿ. ಈಗ ಮುಖ್ಯವಾಗಿ ಶಿಲೀಂಧ್ರ ಇದಕ್ಕೆ ಕಾರಣ ಅಂತ ಹೇಳಿದ್ರೆ, ಹೌದು, ಇನ್ನು ಏನೇನು ಕಾರಣಗಳು ಇರಬಹುದು ಅಂತಿದೆ? ಅಲ್ಲ, ಇದಕ್ಕೆ ಅಣಬೆ ರೋಗಕ್ಕೆ ಇದೊಂದೇ ಶಿಲೀಂಧ್ರ, ಇದೊಂದೇ ಶಿಲೀಂಧ್ರ ಕಾರಣ. ಅಂದ್ರೆ ಶಿಲೀಂಧ್ರ ಹೇಗ್ ಬರುತ್ತೆ ಅಂತಾರೆ? ಇದು ಮಣ್ಣಲ್ಲಿರುತ್ತೆ, ಸ್ವಾಭಾವಿಕವಾಗಿ ಮಣ್ಣಲ್ಲಿರುತ್ತೆ. ರೋಗ ಪೀಡಿತ ತೋಟದಿಂದ ಏನಾದರೂ ಈ ನಾವು ಸಸಿಗಳನ್ನ ಆರಿಸಿ ತಂದ್ರೆ ಅದ್ರ ಮುಖಾಂತರ ಪ್ರಸಾರ ಆಗುವ ಸಂಭವ ಜಾಸ್ತಿ ಆಗುತ್ತೆ. ಆಮೇಲೆ ಅಣಬೆಗಳು ಬಂದ ನಂತರ ಈ ರೋಗದ ಬೀಜಾಣುಗಳು ಗಾಳಿ ಮೂಲಕನೂ ಪ್ರಸಾರ ಆಗ್ತವೆ, ಹೀಗಾಗಿ ತೋಟದಿಂದ ತೋಟಕ್ಕೆ ಹರಡುತ್ತೆ. ಆದರೆ ಹರಡೋ ಗತಿ ಬಹಳ ನಿಧಾನ, ವರ್ಷಕ್ಕೆ ಶೇಕಡಾ 2-15% ಮರಗಳಲ್ಲಿ ಈ ರೋಗ ಬಾಧೆ ಹರಡ್ತಾ ಹೋಗುವ ಸಂಭವ ಕಂಡುಬರುತ್ತೆ. ಮರಗಳ ಸಾಂದ್ರತೆ, ಬೆಳೆ ಬೇಸಾಯ ಕ್ರಮಗಳು ಇವುಗಳನ್ನ ಅನುಸರಿಸಿ ಈ ಮಟ್ಟಿಗೆ ಈ ರೋಗ ಹರಡುವ ಗತಿಯನ್ನು ನಾವು ಕಾಣಬಹುದು. ನೀರಿನ ಮೂಲಕ ಏನಾದರೂ ಹರಡ್ತಾ ಇದ್ದು, ನೀರಾವರಿ ನೀರಿನ ಮೂಲಕ? ಹೌದು, ಬೀಜಾಣುಗಳ ಉತ್ಪಾದನೆ ಆದ ನಂತರ ನೀರಿನ ಮುಖಾಂತರನೂ ಹರಡಬಹುದು. ಆಮೇಲೆ ಹೆಚ್ಚಾಗಿ ಈ ಉಳುಮೆ ಮಾಡಿದಾಗ ಬೇರುಗಳು ಮೇಲಕ್ಕೆ ಬಂದಿರುತ್ತಲ್ಲ, ಆ ಬೇರುಗಳಿಗೆ ಸೋಂಕು ತಗಲಬಹುದು. ಅಥವಾ ಮರದಿಂದ ಮರಕ್ಕೆ ಭೂಮಿಯ ಒಳಗಡೆ ಬೇರಿನ ಸಂಪರ್ಕ ಇರೋದ್ರಿಂದ ಒಂದು ರೋಗ ಪೀಡಿತ ಬೇರಿನಿಂದ ಆರೋಗ್ಯವಂತದ ಮರದ ಬೇರಿಗೆ ರೋಗಾಣು ಹರಡ್ತಾ ಹೋಗುತ್ತೆ. ಈ ರೀತಿ ಹರಡೋ ಗತಿ ಬಹಳ ನಿಧಾನ. ಇನ್ನು ಮುಖ್ಯವಾಗಿ ಈ ಅಣಬೆ ರೋಗವನ್ನು ನಮ್ಮ ರೈತ ಬಾಂಧವರು ನಿಯಂತ್ರಣ ಮಾಡಬೇಕು ಅಂದರೆ ಏನು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ಅಂತಾರೆ? ಇದಕ್ಕೆ ಎರಡು ರೀತಿ ಹೇಳಬಹುದು. ಒಂದು, ರಾಸಾಯನಿಕಗಳನ್ನ ಬಳಸಿ ತಕ್ಷಣಕ್ಕೆ ಹತೋಟಿ ಮಾಡುವಂಥ ಕ್ರಮ. ಇನ್ನೊಂದು, ದೀರ್ಘಕಾಲದ ಕ್ರಮ, ಬೇಸಾಯ ಕ್ರಮಗಳಲ್ಲಿ ಕೆಲವು ಸುಧಾರಣೆಗಳನ್ನು ಮಾಡಿಕೊಂಡು ಅನುಸರಿಸಿದ್ರೆ ರೋಗವನ್ನು ಹತೋಟಿಗೆ ನಿಧಾನವಾಗಿ ತರಬಹುದು. ಅಂದರೆ ಅವನ್ನ ಸಮಗ್ರ ಕ್ರಮಗಳು ಅಂತ ಕರಿಬಹುದು. ಹೌದು, ಮೊದಲನೇದಾಗಿ ರೋಗ ಪೀಡಿತ ಮರ ಕಂಡು ಕೂಡಲೇ ಅದರ ಬೇರು ಸಂಪರ್ಕವನ್ನು ನಾವು ಆರೋಗ್ಯವಂತ ಮರಕ್ಕೆ ತಗಲದಾಗೆ ತಪ್ಪಿಸ್ಬೇಕು. ಅದಕ್ಕೆ ಸುತ್ತಲೂ ಚರಂಡಿ ತೆಗೆದು ಆ ಮಣ್ಣನ್ನು ಅದೇ ಮರದ ಬುಡಕ್ಕೆ ಹಾಕಿ ಆ ಚರಂಡಿಗೆ ಸೊಪ್ಪು, ಸಗಣಿ ಮತ್ತು ಇದ್ರ ಜೊತೆಗೆ ಕೊಟ್ಟಿಗೆ ಗೊಬ್ಬರ, ಇದ್ರ ಜೊತೆಗೆ ಟ್ರೈಕೋಡರ್ಮ ವಿರಿಡೆ ಅಥವಾ ಟ್ರೈಕೋಡರ್ಮ ಹಾಜಿಯಾನಂ, ಈ ಎರಡು ಶಿಲೀಂಧ್ರ ಜೀವಾಣುಗಳನ್ನು ಸಹ ಹಾಕ್ಬೋದು, ನಾವು ಹಾಕಲೇಬೇಕು. ಹಾಕೋದ್ರಿಂದನೇ ಈ ರೋಗ ಮುಂದಕ್ಕೆ ಹರಡೋದನ್ನು ತಪ್ಪಿಸ್ಬೋದು. ಇದರ ಜೊತೆಗೆ ಅಂದ್ರೆ ಕಡ್ಡಾಯವಾಗಿ ಹಾಕ್ಲೇಬೇಕು. ಆಮೇಲೆ ಬೇಸಿಗೆನಲ್ಲಿ ಮರಗಳಿಗೆ ನೀರು ಕೊಡಲ್ಲ. ನಿಜ, ನೀರು ಕೊಟ್ಟರೆ ಮರಕ್ಕೆ ಈ ರೋಗದ ಬಾಧೆಯನ್ನು ಸೋಂಕನ್ನು ಸ್ವಲ್ಪ ಮಟ್ಟಿಗೆ ತಡೆಯೋ ಶಕ್ತಿನೂ ಬರುತ್ತೆ, ಮರದ ಆರೋಗ್ಯ ಚೇತರಿಕೆ ಆಗುತ್ತೆ, ಬಹಳ ಬೇಗನೂ ಆಗುತ್ತೆ. ಸೊ ಈ ಕ್ರಮಗಳನ್ನ ಪ್ರತಿ ವರ್ಷ ಚಾಚು ತಪ್ಪದೆ ಮಾಡಬೇಕು. ಜೊತೆಗೆ ಮರಕ್ಕೆ ಬೇಕಾದ ಸಾರಜನಕ, ರಂಜಕ, ಪೊಟ್ಯಾಶ್ ಮತ್ತೆ ಇದ್ರ ಜೊತೆಗೆ ಲಘು ಪೋಷಕಾಂಶಗಳು, ಅದರಲ್ಲಿ ಜಿಂಕ್, ಮೆಗ್ನೀಷಿಯಂ ಮತ್ತು ಬೋರಾನ್, ಇವುಗಳನ್ನು ಸಹ ಪ್ರತಿ ಮರಕ್ಕೆ ವರ್ಷಕ್ಕೆ ಕನಿಷ್ಠ 50 ಗ್ರಾಂನಷ್ಟು ಈ ಲಘು ಪೋಷಕಾಂಶ ಮಿಶ್ರಣ ಅದನ್ನ ಈ ರಸಗೊಬ್ಬರಗಳ ಜೊತೆಗೆ ಮಿಶ್ರಣ ಮಾಡಿನೂ ಕೊಡಬಹುದು. ಈಗ ಮಾಡೋದ್ರಿಂದ ಮರಕ್ಕೆ ದೃಢತೆ ಬರುತ್ತೆ ಮತ್ತೆ ಅದು ಫಸಲು ಕೊಡೋ ಸಾಮರ್ಥ್ಯವನ್ನ ಹೆಚ್ಚಿಸ್ಕೊಳ್ಳುತ್ತೆ. ಜೊತೆಗೆ ನೀರು, ನೀರನ್ನು ಕೊಡೋದು ಮುಖ್ಯ ಅಂತ, ಬಹಳ ಮುಖ್ಯ. ಈ ರಸಗೊಬ್ಬರನ ಒಂದ್ ಕಂತಲ್ಲಿ ಕೊಡಬಾರ್ದು, 2 ಅಥವಾ 3 ಅಥವಾ 4 ಕಂತನಲ್ಲೂ ಕೊಡಬಹುದು. ಅಂದ್ರೆ ಭೂಮಿ ತೇವ ಇದ್ದ ಕೊಡಬೇಕು ಅಥವಾ ಕೊಟ್ಟ ನಂತರ ನೀರನ್ನ ಕೊಡಬೇಕು. ಆಮೇಲೆ ಈಗ ರಾಸಾಯನಿಕ ಉಪಯೋಗಿಸೋದಾದ್ರೆ ಈಗಾಗಲೇ ರೈತರಿಗೆ ಪರಿಚಿತ ಆಗಿರ್ತಕ್ಕಂಥ ಏನೋ ಟ್ರೈಡೆಮಾರ್ಫ್ ಅನ್ನೋ ಒಂದು ಶಿಲೀಂಧ್ರ ನಾಶಕ ಇತ್ತು, ಈಗ ಅದು ಬಹುಶಃ ಮಾರುಕಟ್ಟೆನಲ್ಲಿ ಇಲ್ಲ. ಇಲ್ಲ, ಅದರ ಬದಲು ಡೈಫೆನೋಕೊನಸೋಲ್ ಅಥವಾ ಪ್ರೋಪಿಕೊನಸೋಲ್ ಈ ರಾಸಾಯನಿಕಗಳನ್ನು ಸಹ ಬಳಕೆ ಮಾಡಬಹುದು. ಇವನ್ನು ಅಷ್ಟೇ, ಡೈಫೆನ್ಕೊನಸೋಲ್ ಅಥವಾ ಪ್ರೋಪಿಕೊನಸೋಲ್. ಪ್ರೋಪಿಕೊನಸೋಲ್ ಇವು ಶಿಲೀಂಧ್ರನಾಶಕ. ಯಾವ ಪ್ರಮಾಣದಲ್ಲಿ ಬಳಸ್ಕೋಬೇಕು? ಒಂದು 100 ಮಿಲಿ ನೀರಿಗೆ 3-5 ಮಿಲಿ ದ್ರಾವಣ ಬಳಸಬೇಕು. ಈಗ ಆರೋಗ್ಯವಂತ ಮರಕ್ಕೆ, ಈಗ ರೋಗ ಬಂದ ಮರದ ಸುತ್ತಮುತ್ತಲು ಇರ್ತಕ್ಕಂಥ ಆರೋಗ್ಯವಂತ ಮರಕ್ಕೆ ಕಡಿಮೆ ಪ್ರಮಾಣದಲ್ಲಿ ಸಾಕು. ಆದರೆ ರೋಗ ತಗಲಿರ್ತಕ್ಕಂಥ ಮರಗಳಿಗೆ ಕನಿಷ್ಠ 5 ಮಿಲಿ 100 ಮಿಲಿ ನೀರಿನಲ್ಲಿ ಬೆರೆಸಿ ರೋಗ ಬೇರಿನ ಮೂಲಕ ಉಪಚಾರ ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ರೋಗದ ಗತಿಯನ್ನು ನಿಧಾನಿಸಬಹುದು. ಉಪಚಾರ ಕೊಡ್ತಾರೆ. ಆರಂಭದ ಹಂತದಲ್ಲಿ ಇರತಕ್ಕಂಥ ಮರಗಳು ಚೇತರಿಕೆಯೂ ಆಗ್ತದೆ. ಆದರೆ ಇದನ್ನು ಸಾಧಾರಣವಾಗಿ 2-3 ತಿಂಗಳಿಗೊಮ್ಮೆ ಕೊಡ್ತಾ ಇದ್ರೆ ಉತ್ತಮ. ಅಂದರೆ ಬೇರಿನ ಮೂಲಕನೇ ಉಪಚಾರ ಕೊಡಬೇಕು. ಹೌದು. ಅದಕ್ಕೆ ಏನು ಕ್ರಮ ಅನುಸರಿಸಬೇಕಾಗತ್ತೆ ಅಂತೀರಾ? ಮರದಿಂದ ಬುಡದಿಂದ ಸುಮಾರು 1 ಮಾರು ದೂರದಲ್ಲಿ ಒಂದು ಪೆನ್ಸಿಲ್ ಗಾತ್ರದ ಕೆಂಪು ಬೇರನ್ನ ಆರಿಸಿ ಅದರ ತುದಿಯನ್ನ ಒಡಿದಾಗೆ ಕ್ಲೀನಾಗಿ ಅದನ್ನ ಕತ್ತರಿಸಿ ಅದರ ತುದಿಗೆ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಈ ದ್ರಾವಣವನ್ನ ಹಾಕಿ ಅದನ್ನ ಹೀರ್ಕೊಳ್ಳೋ ಹಾಗೆ ಅದನ್ನ ವ್ಯವಸ್ಥೆ ಮಾಡಿ ಮೇಲ್ಗಡೆ ಕಟ್ಟಬೇಕು. 24 ಗಂಟೆನಲ್ಲಿ ಅದು ಹೀರ್ಕೊಂಡ್ರೆ ಅದು ತಗೊಂಡಿದೆ ಅಂತ, ಇಲ್ಲದೆ ಇದ್ರೆ ಬೇರೆ ತೊಂದರೆ ಆಗಿದೆ, ಹೀರ್ಕೊಳ್ಳೋ ಶಕ್ತಿ ಇಲ್ಲ, ಆದ್ರಿಂದ ಇನ್ನೊಂದು ಸಾರಿ ಇನ್ನೊಂದು ಬೇರೆ ಕಟ್ಟಬೇಕಾಗ್ತದೆ. ಅಂದ್ರೆ ಎಷ್ಟು ಮಿಲಿಲೀಟರ್ ತಗೋಬೇಕಾಗತ್ತೆ ಪ್ಲಾಸ್ಟಿಕ್ ಕವರ್ ನಲ್ಲಿ? 100 ಮಿಲಿ ಅಷ್ಟೇ. 100 ಮಿಲಿ ಅಷ್ಟು? 100 ಮಿಲಿಲೀಟರ್ ಒಂದು ಮರಕ್ಕೆ ಬೇಕಿರೋದು 100 ಮಿಲಿ ನೀರು, 3-5 ಮಿಲಿ ಔಷಧಿ. ಔಷಧಿ ಒಂದು ಯಾವುದು, ಡೈಫೆನ್ಕೋನಸೋಲ್ ಅಥವಾ ಪ್ರೋಪಿಕೋನಸೋಲ್, ಎರಡರಲ್ಲೂ ಒಂದು ಶಿಲೀಂದ್ರನಾಶಕ. ಇದನ್ನ ಅನೇಕ ರೈತರು ಈಗ ಇದನ್ನು ಅನುಸರಿಸಿದ್ದಾರೆ. ಸ್ವಲ್ಪ ಮಟ್ಟಿಗೆ ರೋಗದ ತೀವ್ರತೆ ಕಡಿಮೆ ಆಗ್ತದೆ, ಫಸಲು ಕೊಡೋ ಸಾಮರ್ಥ್ಯ ನಿಧಾನವಾಗಿ ಬರುತ್ತೆ. ಅಂದ್ರೆ ಇದನ್ನ ಪೂರ್ಣವಾಗಿ ಉಪಚರಿಸಬಹುದು. ಆದ್ರೆ ಇದು ಮಾಡೋದಕ್ಕೆ ಮುಂಚೆ ಏನ್ ಮಾಡ್ಬೇಕಂದ್ರೆ, ಈಗಾಗಲೇ ರೋಗ ಬಂದು ಸತ್ತೋಗಿರೋ ಮರಗಳ ಬುಡವನ್ನ ಬುಡ ಸಮೇತ ತೆಗೆದು ಅದನ್ನ ಸುಟ್ಟಾಕ್ಬೇಕು. ಅಲ್ಲೇ ಸ್ಥಳದಲ್ಲೇ ಸುಟ್ಟರು ಸರಿ, ಅಥವಾ ಹೊರಗಡೆ ತಗೊಂಡೋಗಿ ಸುಟ್ಟರು ಸರಿ, ಅಂತ ಮರಗಳು ಯಾವ ಕೆಲಸಕ್ಕೂ ಬರಲ್ಲ. ಬಹಳ ಮಟ್ಟಿಗೆ ಅವು ನಿಶಕ್ತವಾಗಿರ್ತವೆ. ಅಂದ್ರೆ ಆ ಮಣ್ಣು ಕೂಡ ಕಲುಷಿತವಾಗಿರುತ್ತೆ. ಕಲುಷಿತವಾಗಿರುತ್ತೆ. ತಕ್ಷಣ ಇನ್ನೊಂದು ಗಿಡ ನೆಡಬಾರದು, ಆ ಜಾಗ ಬಿಟ್ಟು ನೆಡಬೇಕು. ಅಂದ್ರೆ ಈ ಶಿಲೀಂದ್ರನಾಶಕದ ದ್ರಾವಣ ಸುರಿಬೇಕಾಗತ್ತೆ ಏನಾದ್ರೂ ಅಲ್ಲಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ. ಈ ಯಾವುದು ಕ್ಯಾಪ್ಟಾನ್ ಅಥವಾ ಬ್ಲೈಟಾಕ್ಸ್ ಇವೆರಡರಲ್ಲಿ ಯಾವ್ದಾದ್ರು ಒಂದನ್ನ ಮರದ ಬುಡಕ್ಕೆ ಅಂದ್ರೆ ಆ ಮಣ್ಣಿಗೆ ಹಾಕಬಹುದು. ಆದ್ರೆ ಹೆಚ್ಚು ಕೆಲಸ ಮಾಡ್ತಕ್ಕಂಥದ್ದು ಈ ಟ್ರೈಕೋಡರ್ಮಾ ಜೀವಾಣು. ಅದನ್ನ ನಾವು ನೆಚ್ಕೋಬೇಕು. ಸಾಕಷ್ಟು ಸಾವಯವ ಗೊಬ್ಬರ ಹಾಕಿ ಅದರ ಗೊಬ್ಬರದ ಮುಖಾಂತರ ಈ ಜೀವಾಣುವನ್ನು ಕೊಟ್ಟರೆ ಸ್ವಲ್ಪ ಮಟ್ಟಿಗೆ ರೋಗದ ಕಡಿಮೆ ಆಯ್ತು. ಅಂದ್ರೆ ಆ ಟ್ರೈಕೋಡರ್ಮಾ ಚೆನ್ನಾಗಿ ಕೆಲಸ ಮಾಡಬೇಕು ಅಂದ್ರೆ ತೇವಾಂಶ ಇರಬೇಕು. ತೇವಾಂಶ ಬೇಕು, ಅದು ಬಹಳ ಮುಖ್ಯವಾಗುತ್ತೆ. ಇದು ಮುಖ್ಯವಾಗಿ ಅಣಬೆ ರೋಗದ ನಿರ್ವಹಣಾ ಕ್ರಮಗಳ ಬಗ್ಗೆ ಆಯ್ತು. ಇನ್ನೊಂದು ತಾವು ತಿಳಿಸಿದ್ದು ರಸ ಸೋರುವಂತ ರೋಗ ಅಂತ. ಈ ರಸ ಸೋರುವಂತ ರೋಗಕ್ಕೆ ಕಾರಣವಾದಂತ ಜೀವಿ ಯಾವುದು? ಇದಕ್ಕೆ ಸೆರಟೊಸಿಸ್ಟಿಸ್ ಅನ್ನೋ ಒಂದು ಶಿಲೀಂದ್ರನೇ ಕಾರಣ. ಇದು ಬಹಳ ತೀವ್ರತರದ ಹಾನಿಯನ್ನು ಉಂಟು ಮಾಡೋದು. ಸಾಧಾರಣವಾಗಿ ಹೆಚ್ಚು ಫಲ ಕೊಡ್ತಾ ಇರತಕ್ಕಂಥ 15-30 ವರ್ಷ ವಯಸ್ಸಿನ ಮರಗಳಿಗೆ, ಒಳ್ಳೆ ಹಂತದಲ್ಲಿರುವಂತ. ಹೌದು, ಕೆಲವು ಬರಡು ಮರಗಳಿಗಾಗಲಿ ಕಡಿಮೆ ಫಸಲು ಕೊಡೋ ಮರಕ್ಕೆ ಇದು ಬಾಧೆನೇ ಇಲ್ಲ. ಅಂದ್ರೆ ಹೆಚ್ಚು ಫಸಲು ಕೊಡೋ ಮರಕ್ಕೆ ಸಾಕಷ್ಟು ಪೋಷಣೆ ಇಲ್ಲ ಅಂತ ಅಂದಾಗ ಮರ ನಿಶಕ್ತವಾಗುತ್ತೆ. ಅಂತ ಮರಗಳು ಈ ರೋಗಕ್ಕೆ ಬಹಳ ಬೇಗ ತುತ್ತಾಗ್ತವೆ. ಅಂದ್ರೆ ಒತ್ತಡದಲ್ಲಿರುವಂತ ಮರಗಳಿಗೆ. ಆಮೇಲೆ ಈಗ ಕೆಲವರು ಜಮೀನಲ್ಲಿ ಕೆಲಸ ಮಾಡುವಾಗ ಅವರ ಕುಡುಗೋಲನ್ನ ಮುಚ್ಚನ್ನ ಮರಕ್ಕೆ ಸಿಕ್ಕಿಸ್ತಾರೆ. ಇದು ತಪ್ಪು. ಕಚ್ಚಾಕಿ ಗಾಯ ಮಾಡಿದ್ರೆ ಗಾಯದ ಮುಖಾಂತರ ಈ ರೋಗಾಣು ಶೀಘ್ರವಾಗಿ ಅಲ್ಲಿ ಪ್ರವೇಶ ಮಾಡುತ್ತೆ. ಗಾಳಿ ಮುಖಾಂತರ ಪ್ರಸಾರ ಆಗ್ತಕ್ಕಂತ ರೋಗಾಣು ಇದು ಹೋಗುತ್ತೆ. ಅನಂತರ ರೋಗ ಬರುತ್ತೆ. ಆದ್ರೆ ಇದನ್ನ ಇದರಲ್ಲೂ ಸಹ ಕಾಂಡದಿಂದ ರಸ ಬರುತ್ತೆ. ಆದ್ರೆ ಇದನ್ನ ಗುರುತಿಸೋ ಬಗ್ಗೆನೆ ಬೇರೆ. ಹೇಗೆ ಅಂತೀರಿ? ಬುಡದಲ್ಲಿ ರಸ ಬಂದ್ರೆ ಅಣಬೆ ರೋಗ. ಬುಡ ಬಿಟ್ಟು ಮೇಲಿನ ಭಾಗದಲ್ಲಿ ಕಾಂಡದಲ್ಲಿ ಬಂದ್ರೆ, ಮರದ ಯಾವುದೇ ಭಾಗದಲ್ಲಾದ್ರೂ ರಸ ಸೋರೋದು ಕಂಡು ಬಂದ್ರೆ ಅದು ಈ ರೋಗದ ರೋಗಾಣುವಿನಿಂದ ಬರ್ತಕ್ಕಂಥ ರೋಗ ಅಂತ ನಾವು ತಿಳಿಯಬಹುದು. ಸೆರಟೊಸಿಸ್ಟಿಸ್ ಅಂತ, ಸೆರಟೊಸಿಸ್ಟಿಸ್ ಪ್ಯಾರಾಡಾಕ್ಸ್ ಅಂತ ಒಂದು ಶಿಲೀಂದ್ರ. ಇದು ಕಬ್ಬು ಅನಾನಸು ಅವುಗಳಿಗೂ ಸಹ ರೋಗ ಉಂಟು ಮಾಡ್ತಕ್ಕಂತ ಒಂದು ಶಿಲೀಂದ್ರ. ಅಂದ್ರೆ ಲಕ್ಷಣಗಳು ಯಾವ ರೀತಿಯಾಗಿರುತ್ತವೆ ಅಂತ ಗುರುತಿಸಬಹುದು. ಸೋಂಕು ತಗಲಿದ ಭಾಗದಲ್ಲಿ ರಸ ಮೊದಲು ಬರುತ್ತೆ, ಆಮೇಲೆ ಅದು ಕಂದು ಬಣ್ಣ ಆಗುತ್ತೆ. ತೊಗಟೆಯನ್ನು ಸ್ವಲ್ಪ ತೆಗೆದು ನೋಡಿದ್ರೆ ಒಳಗಡೆ ಕೊಳ್ತೋಗಿರುತ್ತೆ. ಇದು ತೀವ್ರವಾದಾಗ ಮಾತ್ರ ಮರ ಮತ್ತೆ ಗರಿಗಳು ಕಾಯಿಗಳು ಉದುರೋದಕ್ಕೆ ಶುರು ಆಗ್ತದೆ. ಇದಕ್ಕೂ ಸಹ ಅದೇ ಶಿಲೀಂದ್ರ ನಾಶಕವನ್ನ ಬಳಕೆ ಮಾಡೋದ್ರಿಂದ 2 ತಿಂಗಳಿಗೊಮ್ಮೆ ಬೇರಿನ ಮುಖಾಂತರ ಉಪಚಾರ ಮಾಡೋದ್ರಿಂದ ಶೀಘ್ರವಾಗಿ ನಾವು ಉಪಚಾರ ಕೊಡಬಹುದು, ತಪ್ಪಿಸ್ಬೋದು, ಇದನ್ನ ನಿವಾರಿಸಬಹುದು. ಜೊತೆಗೆ ನಾನು ಈಗಾಗಲೇ ಹೇಳಿದಾಗೆ ಸಾವಯವ ಗೊಬ್ಬರ ಕೊಡಬೇಕು ಮಣ್ಣಿಗೆ. ಸಾರಜನಕ, ರಂಜಕ, ಪೊಟ್ಯಾಶ್, ಲಘು ಪೋಷಕಾಂಶ ಮತ್ತೆ ಟ್ರೈಕೋಡರ್ಮ ಸಾಕಷ್ಟು ಗೊಬ್ಬರ. ಅದರಲ್ಲೂ ಇತ್ತೀಚೆಗೆ ಈ ನುಸಿ ಬಾಧೆ ಹತೋಟಿಗೆ ದೇವನಿಂಡಿಯನ್ನ ಬಳಕೆ ಮಾಡಿ ಅಂತಾನು ನಾವು ರೈತರಿಗೆ ಹೇಳ್ತಾ ಇರ್ತೀವಿ. ಅಂದ್ರೆ ಪ್ರತಿ ಮರಕ್ಕೆ 5 ಕೆಜಿ ಬೇವಿನ ಹಿಂಡಿಯನ್ನ ವರ್ಷಕ್ಕೊಮ್ಮೆ 2-3 ಸಾರಿ ಕುಡಿ ಅಂತ. ಅದ್ರ ಜೊತೆಗೆ ಟ್ರೈಕೋಡರ್ಮ ಮಿಶ್ರಣ ಮಾಡಿ ಕೊಡಬಹುದು, ಅಥವಾ ಸಾವಯವ ಗೊಬ್ಬರ ಜೊತೆಗೂ ಮಿಶ್ರಣ ಮಾಡಿ ಕೊಡಬಹುದು. ಇದರಿಂದ ಸ್ವಲ್ಪ ಮಟ್ಟಿಗೆ ರೋಗದ ತೀವ್ರತೆ ಕಡಿಮೆ ಆಗುತ್ತೆ. ಮರದಲ್ಲಿ ದೃಢತೆ ಅಥವಾ ಶಕ್ತಿ ಬಂದಾಗ ಈ ರೋಗ ತಡೆಯುವ ಸಾಮರ್ಥ್ಯ ಜಾಸ್ತಿ ಆಗ್ತದೆ. ಅಂದ್ರೆ ಮರಗಳನ್ನ ನಾವು ಆರೋಗ್ಯಕರವಾಗಿ ದೃಢವಾಗಿ ಇಟ್ಕೋಬಹುದು. ಅದರಿಂದ ಈ ರಸಸೋರು ಸಾಧಾರಣವಾಗಿ ನೀರು ಕೊಡೋ ತೋಟಗಳಲ್ಲಿ ಫಸಲು ಜಾಸ್ತಿ ಬರುತ್ತೆ, ಅಲ್ಲೂ ಸಹ ಇದ್ರ ಬಾಧೆ ಜಾಸ್ತಿ. ಈ ಮಳೆಯಾಶ್ರಿತ ಬೆಳೆನಲ್ಲಿ ಇದರ ಬಾಧೆ ಕಡಿಮೆ. ಆದರೆ ಕೆಲವು ಕಡೆ ನೋಡಿದ್ದೀನಿ, ಈ ತರೀಕೆರೆ ಕಡೂರು ಭಾಗದಲ್ಲಿ ಮಳೆಯಾಶ್ರಿತ ತೆಂಗಿನ ಮರಗಳಲ್ಲೂ ಸಹ ಕೆಲವು ರೋಗಕ್ಕೆ ತುತ್ತಾಗಿದೆ. ವರ್ಷಕ್ಕೆ 1, 2, 3 ಮರ ಸಾಯೋದನ್ನು ನಾವು ನೋಡಿದ್ದೀವಿ. ಇದರಲ್ಲೂ ಕೂಡ ಮರಗಳು ಒಣಗೋಗ್ಬಿಡ್ತವೆ. ಹೌದು, ರಸ ಬರೋ ಭಾಗದಲ್ಲಿ ಅಲ್ಲಿರ್ತಕ್ಕಂಥ ಅಂಗಾಂಶ ಕೊಳತಿರೋದ್ರಿಂದ ಅದನ್ನು ತೆಗೆದುಬಿಟ್ಟು ಅದಕ್ಕೆ ಬೋರ್ಡೋ ಅಥವಾ ಬೋರ್ಡೋ ಮಾಡೋಕ್ಕಾದರೆ ಬೋರ್ಡೋ ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ ಈ ಪೇಸ್ಟನ್ನು ಹಚ್ಚೋದ್ರಿಂದನೂ ತಡಿಬೋದು. ಅಥವಾ ಕೆಲವು ಸಂಶೋಧನೆ ಶಿಫಾರಸಿನ ಪ್ರಕಾರ ಇದಕ್ಕೂ ಸಹ ಟ್ರೈಕೋಡರ್ಮ ಪೇಸ್ಟನ್ನು ಹಚ್ಚಿ ಅದನ್ನು ತಡಿಬೋದು. ಅಂದರೆ ತೆಂಗಿನ ಮರಕ್ಕೆ ಯಾವುದೇ ಕಾರಣಕ್ಕೆ ಗಾಯ ಆದರೆ ಅದು ವಾಸಿ ಆಗಲ್ಲ, ಅಂದರೆ ಮತ್ತೆ ಅಲ್ಲಿ ಅಂಗಾಂಶ ಬೆಳೆಯೋದಿಲ್ಲ. ಒಂದ್ಸಾರಿ ಅದಕ್ಕೇನಾದರೂ ತೊಂದರೆ ಆದರೆ ಅದು ಪರ್ಮನೆಂಟ್. ನಿಜ, ಯಾಕೆಂದರೆ ನಾವು ನೋಡಿರ್ತೀವಿ ತೆಂಗಿನ ಮರಗಳನ್ನು ಕೆಲವು ಸಂದರ್ಭದಲ್ಲಿ ಈ ಮರ ಕುಟಿಕೆಗಳು ಕುಕ್ಕಿರ್ತವೆ. ಹೌದು, ಆ ಒಂದು ರಂಧ್ರ ಹಾಗೆ ಇರುತ್ತೆ, ಅದರೊಳಗಡೆಗೆ ಬೇರೆ ಬೇರೆ ಒಂದು ಹುಳುಗಳು ಕೂಡ ಸೇರಿ ಕೀಟಗಳು ಬಾಧೆ ಮಾಡಿ ಮರನ ಸಾಯಿಸೋ ಸಂದರ್ಭನೂ ಉಂಟು. ಇದು ಮುಖ್ಯವಾಗಿ ರಸಸೋರ ರೋಗದ ಬಗ್ಗೆ ಆಯಿತು. ಇನ್ನೊಂದು ತಾವು ತಿಳಿಸಿದ್ದು ಈ ಸುಳಿ ಕೊಳೆ ರೋಗ ಅಂತ. ಹೌದು, ಇದು ಯಾವ ಒಂದು ಸೂಕ್ಷ್ಮಣುವಿಂದ ಬರುತ್ತೆ ಅಂತ? ಇದು ಫೈಟಾಫ್ತರ ಅನ್ನೋ ಒಂದು ಶಿಲೀಂಧ್ರದಿಂದಾನೇ ಬರುತ್ತೆ. ಹೆಚ್ಚಾಗಿ ಇದು ಕಾಣಿಸ್ಕೊಳ್ಳೋದು ಹೆಚ್ಚು ಮಳೆ ಬೀಳೋ ಪ್ರದೇಶ, ಕರಾವಳಿನಲ್ಲೂ ಜಾಸ್ತಿ ಇದೆ, ಮಲೆನಾಡು ಘಟ್ಟ ಪ್ರದೇಶದಲ್ಲೂ ಜಾಸ್ತಿ ಇದೆ. ಯಾಕೆಂದ್ರೆ ಅಲ್ಲಿ ಮಳೆ ಜಾಸ್ತಿ ಬರುತ್ತೆ. ತೆಂಗು ಅಡಿಕೆ ಎರಡಕ್ಕೂ ಸಹ ಬದೇ ರೋಗಾಣುವಿನಿಂದ ಸುಳಿ ಭಾಗದಲ್ಲಿ ಸೋಂಕು ತಗಲುತ್ತೆ. ಮೊದಲು ಸುಳಿಗರಿ ಬಾಗುತ್ತೆ, ಆಮೇಲೆ ಬಾಡೋದಕ್ಕೆ ಶುರು ಆಗುತ್ತೆ, ಅದು ಬಿದ್ದೋಗುತ್ತೆ. ಪರಿಶೀಲನೆ ಮಾಡಿ ನೋಡಿದ್ರೆ ಅದರ ಬುಡ ಕೊಳತೋಗಿರುತ್ತೆ. ಆಮೇಲೆ ಆ ಕೊಳೆಯುವಿಕೆ ಹೆಚ್ಚಾಗ್ತಿದ್ದಾಗೆ ಅನೇಕ ಸುಳಿಯಲ್ಲಿ ಇರ್ತಕ್ಕಂಥ ಗರಿಗಳು ಸಹ ಒಂದೊಂದಾಗಿ ಒಣಗಕ್ಕೆ ಶುರುವಾಗಿ ಕಡೆಗೆ ಸುಳಿ ಸತ್ತೋಗುತ್ತೆ. ಸುಳಿ ಸತ್ತೋಯ್ತು ಅಂದರೆ ಒಂದು ಗರಿ ಬಾಡೋದಕ್ಕೆ ಶುರುವಾದಾಗ ಅದನ್ನು ಗುರುತಿಸಿ ತಕ್ಷಣ ಚಿಕಿತ್ಸೆ ಕೈಗೊಂಡ್ರೆ ಆ ಮರವನ್ನು ಉಳಿಸ್ಕೋಬಹುದು. ಅಂದರೆ ಏನು ನಿರ್ವಹಣಾ ಕ್ರಮ ಅನುಸರಿಸಬೇಕಾಗತ್ತೆ ಅಂತೀರ? ಮೊದಲು ಆ ಸುಳಿಗರಿ ಬುಡನ ತೆಗೆದು ಎಲ್ಲಿವರೆಗೆ ಕೊಳತಿದ ಕೊಳತ ಅಂಗಾಂಶನೆಲ್ಲ ತೆಗೆದು ಬಿಸಾಕಿ ಅದಕ್ಕೆ ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ ಬೋರ್ಡೋ ಪೇಸ್ಟನ್ನು ಅಥವಾ ದ್ರಾವಣವನ್ನು ಸುರಿಬೇಕು. ಇದು ಬಹಳ ಮುಖ್ಯವಾದ ಕ್ರಮ. ಇದನ್ನು ಮಾಡಬೇಕಾಗಿರೋ ಕಾಲ ಈ ಮಳೆಗಾಲಕ್ಕೆ ಮುಂಚೆ ಅಥವಾ ಮಳೆಗಾಲ ಕಳೆದ ನಂತರ ಒಂದ್ಸಾರಿ. ಯಾವ ಭಾಗದಲ್ಲಿ ಈ ರೋಗದ ಬಾಧೆ ಹೆಚ್ಚು ಅಲ್ಲಿ ವರ್ಷಕ್ಕೆ 2 ಸಾರಿ ಆದರೂ ಇದರ ಉಪಚಾರ ಮಾಡಬೇಕು. ಸುಳಿಗೆ ರೋಗ ಇರಲಿ ಇಲ್ಲದೆ ಇರಲಿ ಸುಳಿಗೆ ಸ್ವಲ್ಪ ಕಾಪರ್ ಆಕ್ಸಿಕ್ಲೋರೈಡ್ ಅಂದರೆ ತಾಮ್ರದ ಆಕ್ಸಿಕ್ಲೋರೈಡ್ ಅನ್ನ ದ್ರಾವಣವನ್ನು ಸುರಿಯೋದ್ರಿಂದ ಆ ರೋಗ ತಗಲದ ಹಾಗೆ ನಾವು ಕಾಪಾಡ್ಕೊಬಹುದು. ಇದು ಅಲ್ಲಷ್ಟೇ ಅಲ್ಲ, ಈಗ ಬಯಲುಸೀಮೆಯಲ್ಲೂ ಸಹ ಸುಮಾರು 20 ವರ್ಷದಿಂದ ಅಲ್ಲಲ್ಲಿ ಕಾಣಿಸ್ಕೊಳ್ತಾ ಇದೆ. ಸ್ವಲ್ಪ ನಾಟಿ ಮಾಡಿರ್ತಾರಲ್ಲ, ಒತ್ತಾಗಿರೋ ಕಡೆ, ನೀರಾವರಿ ಇರೋ ಕಡೆ, ತೇವಾಂಶ ಜಾಸ್ತಿ ಇರೋ ಕಡೆಗೆ ಈ ರೋಗ ಕಾಣಿಸ್ಕೊಳುತ್ತೆ. ಅದರಿಂದ ಇಂಥವ್ರು ಸಹ ಸುಮಾರು ಮೇ ಜೂನ್ ತಿಂಗಳಲ್ಲಿ ಮಳೆ ಆರಂಭ ಆಗೋಕ್ಕೆ ಮುಂಚೆ ಸುಳಿಗೆ ಕನಿಷ್ಠ 1-2 ಲೀಟರ್ ದ್ರಾವಣವನ್ನು ಹಾಕೋಕ್ಕೆ ಸಾಧ್ಯ ಆದರೆ ಮರಕ್ಕೆ ರೋಗ ಬರೋದನ್ನು ತಪ್ಪಿಸ್ಬೋದು. ಇದೇ ಬಹಳ ಮುಖ್ಯವಾದ ಕ್ರಮ. ಕೆಲವೊಂದು ಈ ದುಂಬಿಗಳ ಕಾಟನು ಕೂಡ ಸುಳಿ ಕಂಡು ಬರುತ್ತೆ. ಹೌದು, ಅದರಿಂದನೂ ಈ ರೋಗಕ್ಕೆ ಏನಾದರೂ ಅನುಕೂಲ ಆಗತ್ತೆಯೇ? ಅದು ನಿರ್ದಿಷ್ಟವಾಗಿ ಹೇಳೋಕ್ಕಾಗಲ್ಲ. ದುಂಬಿ ಕೊರದ ಕಡೆನೇ ಶಿಲೀಂಧ್ರ ಬಿದ್ದರೆ ಅವಾಗ ಕೊಳೆಯುತ್ತೆ, ಆದರೆ ಅಂಥ ಸಂಭವ ತೀರಾ ಕಡಿಮೆ. ದುಂಬಿ ಕೊರೆಯುತ್ತೆ, ಕೊರದ ದುಂಬಿನ ತೆಗಿಬೇಕು, ಅದಕ್ಕೆ ಮರಳು ಮತ್ತು ಫೋರೇಟ್ ಹರಳನ್ನು ಮಿಶ್ರಣ ಮಾಡಿ ಹಾಕಿದ್ರೆ ಅದ್ರ ಜೊತೆಗೆ ಈ ಕಾಪರ್ ಆಕ್ಸಿಕ್ಲೋರೈಡ್ ಪುಡಿಯನ್ನು ಸಹ ಮಿಶ್ರಣ ಮಾಡಿ ಹಾಕಿದ್ರೆ ಎರಡು ಬಾಧೆಯನ್ನು ತಡಿಬಹುದು. ಮತ್ತೆ ಬೇರೆ ಒಂದು ನಿರ್ವಹಣಾ ಕ್ರಮಗಳನ್ನ ಮಾಮೂಲಿಯಾಗಿ ಅನುಸರಿಸಬೇಕಾಗುತ್ತೆ. ಹೌದು, ಗೊಬ್ಬರ ಮರದ ಆರೋಗ್ಯ ಫಲವತ್ತತೆ ಭೂಮಿಯ ಫಲವತ್ತತೆ ಕಾಪಾಡೋದ್ರ ಮುಖಾಂತರ ಮರವನ್ನ ರಕ್ಷಣೆ ಮಾಡ್ಕೊಂಡೋದ್ರೆ ಸಾಮಾನ್ಯವಾಗಿ ಈ ಸಮಸ್ಯೆಗಳು ಹೆಚ್ಚಾಗಿ ಬಾಧಿಸೋದಿಲ್ಲ. ಇನ್ನೊಂದು ತಾವು ಎಲೆಚುಕ್ಕೆ ರೋಗ ಅಂತ ಹೇಳಿದ್ರಿ, ಇದು ಯಾವ ಒಂದು ಜೀವಾಣುವಿನಿಂದ ಬರುತ್ತೆ ಅಂತೀರ? ಇದಕ್ಕೆ ಸುಮಾರು ಒಂದು ಅರ್ಧ ಡಜನ್ ಶಿಲೀಂಧ್ರಗಳಿವೆ. ಶಿಲೀಂಧ್ರಗಳು ಎಕ್ಸಿರೋಹೈಲಮ್ ಅಂತಿದೆ, ಬಾಟ್ರಿ ಡಿಪ್ಲೋಡಿಯಾ, ಸರ್ಕೋಸ್ಪರ, ಕೊಲ್ಟೋಟ್ರೈಕಮ್, ಹೀಗೆ ಅನೇಕ ಜೀವಾಣುಗಳು ಅದರಲ್ಲೂ ಶಿಲೀಂಧ್ರ ರೋಗಾಣುಗಳು ಕಾರಣ. ಸಾಧಾರಣವಾಗಿ ಗರಿಗಳ ಮೇಲೆ ಸಣ್ಣ ಹಳದಿ ಚುಕ್ಕೆ ಕಾಣಿಸ್ಕೊಳ್ಳುತ್ತೆ, ಅನಂತರ ಅದು ಕಂದು ಬಣ್ಣಕ್ಕೆ ತಿರುಗುತ್ತೆ, ಆಮೇಲೆ ಅದು ಉದ್ದಕ್ಕೋ ಅಗಲಕ್ಕೋ ಬೆಳೀತಾ ಹೋಗುತ್ತೆ. ಆಯಾ ರೋಗಾಣುವಿನ ಪ್ರಾಬಲ್ಯ ಅನುಸರಿಸಿ ಅದು ಬೆಳೀತಾ ಹೋಗುತ್ತೆ. ಇದು ಸಾಧಾರಣವಾಗಿ ಈ ಎಳೆ ತೆಂಗಿನ ಮರಗಳಲ್ಲಿ ಏನಾದರೂ ಜಾಸ್ತಿ ಕಾಣಿಸ್ಕೊಂಡ್ರೆ ಮಾತ್ರ ಇದಕ್ಕೆ ನಾವು ಹತೋಟಿ ಕ್ರಮ, ರಾಸಾಯನಿಕ ಹತೋಟಿ ಕ್ರಮ ಹೇಳಬಹುದು. ದೊಡ್ಡ ಮರಕ್ಕೆಲ್ಲ ಇದರ ಅವಶ್ಯಕತೆ ಇಲ್ಲ. ಸಣ್ಣ ಪುಟ್ಟದಾಗಿ ಇದ್ದೇ ಇರುತ್ತೆ, ಇದು ಇದ್ದೇ ಇರುತ್ತೆ, ಸ್ವಲ್ಪ ಮಟ್ಟಿಗೆ ಇದ್ದೇ ಇರುತ್ತೆ, ಅದರಿಂದ ಏನೂ ಬಾಧೆ ಇಲ್ಲ. ಒಂದು ವೇಳೆ ಸಣ್ಣ ಮರಗಳಲ್ಲಿ ಸಸಿಗಳಲ್ಲಿ ಕಂಡು ಬಂದ್ರೆ ಏನ್ ಮಾಡಬಹುದು ಅಂತೀರಿ? ಇದಕ್ಕೆ ಮ್ಯಾಂಕೋಜೆಬ್ ಅಥವಾ ಹೆಕ್ಸಾಕೋನೋಸೋಲ್, ಈ ಎರಡರಲ್ಲಿ ಯಾವ್ದಾದ್ರು ಒಂದು, ಇನ್ನೊಂದು ಕಾರ್ಬೆಂಡಜಿಮ್, ಈ ಮೂರರಲ್ಲಿ ಯಾವ್ದಾದ್ರು ಒಂದು ಶಿಲೀಂಧ್ರ ನಾಶಕದ ಸಿಂಪರಣೆನ ಕನಿಷ್ಠ ಪಕ್ಷ 15-20 ದಿನಕ್ಕೆ ಒಂದ್ಸಾರಿ, ಅದರಲ್ಲೂ ಹೆಚ್ಚಾಗಿ ಈ ಮಳೆಗಾಲದಲ್ಲಿ ಮಾಡೋದ್ರಿಂದ ಈ ರೋಗದ ಬಾಧೆಯನ್ನು ತಡಿಬಹುದು. ಅದು ಒಂದು ಮುಖ್ಯವಾದ ಕ್ರಮ. ಹೌದು. ಇನ್ನೊಂದು ತಾವು ತಿಳಿಸಿದ್ದು ಬೇರು ಸೊರಗು ರೋಗ ಅಂತ, ಇದಕ್ಕೆ ಕಾರಣವಾದಂತ ಜೀವಾಣು ಯಾವುದು ಅಂತೀರಿ? ಜೀವಾಣು ಇದಕ್ಕೆ ಫೈಟೋಪ್ಲಾಸ್ಮಾ ಅಂತ ಹೇಳ್ತೀವಿ. ಇದು ಒಂದು ರೀತಿಯ ನಂಜಾಣು, ನಂಜು ವೈರಸ್ ಹೇಳ್ತೀವಲ್ಲ, ವೈರಸ್ ಮತ್ತೆ ಇನ್ನೊಂದು ಫೈಟೋಪ್ಲಾಸ್ಮಾ, ಇವೆರಡೂ ನಾವು ಸುಲಭವಾಗಿ ಹತೋಟಿ ಮಾಡಕ್ ಆಗದೆ ಇರತಕ್ಕಂತ ರೋಗಾಣುಗಳು. ಅಂದ್ರೆ ಒಂದು ರೀತಿ ರೋಗ ಸಂಕೀರ್ಣ ಅಂತೀರ ಇದನ್ನ? ಇಲ್ಲ, ನಿರ್ದಿಷ್ಟವಾಗಿ ಇದು ಫೈಟೋಪ್ಲಾಸ್ಮಾ ಇಂದಾನೇ ಬರ್ತಕ್ಕಂತ ರೋಗ ಅಂತ ಕೇರಳದಲ್ಲಿ CPCRI ವಿಜ್ಞಾನಿಗಳು ಇದನ್ನ ನಿರ್ದಿಷ್ಟವಾಗಿ ಹೇಳಿದ್ದಾರೆ, ಸಂಶೋಧನೆ ಮುಖಾಂತರ ಇದನ್ನ ಪತ್ತೆ ಹಚ್ಚಿದ್ದಾರೆ. ಇದು ಹೆಚ್ಚಾಗಿ ವ್ಯಾಪಕವಾಗಿ ಕಂಡುಬರೋದು ಕೇರಳ ರಾಜ್ಯದಲ್ಲಿ, ಮತ್ತೆ ಕೇರಳ ರಾಜ್ಯದ ಅಂಚಿನಲ್ಲಿರ್ತಕ್ಕಂಥ ತಮಿಳುನಾಡು ಮತ್ತು ಕರ್ನಾಟಕದಲ್ಲೂ ಸಹ ಇತ್ತೀಚೆಗೆ ಅಂದರೆ ಸುಮಾರು 15 ವರ್ಷದಿಂದ ಈ ಕೆಲವು ತೋಟಗಳಲ್ಲಿ ಈ ರೋಗದಿಂದ ಬಾಧೆಗೊಳಗಾಗಿರೋ ಮರನ ನಾವು ನೋಡಿದ್ದೀವಿ. ಅಂದರೆ ಲಕ್ಷಣಗಳು ಹೇಗಿರ್ತವೆ ಇದನ್ನು ಗುರುತಿಸೋದು ಸ್ವಲ್ಪ ಕ್ಲಿಷ್ಟ. ಮೊದಲಿಗೆ ತೆಂಗಿನ ಗರಿಗಳು ಸ್ವಲ್ಪ ವಿರಳವಾಗ್ತವೆ, ಗರಿಗಳ ಗಾತ್ರ ಏನು ಕಮ್ಮಿ ಆಗ್ತದೆ, ವಿರಳವಾಗ್ತವೆ, ಮತ್ತೆ ಗರಿ ಬಾಗೋದಕ್ಕೆ ಶುರು ಆಗ್ತದೆ. ಈಗ ಸಾಧಾರಣ ಗರಿ ನೆಟ್ಟಿಗೆ ನಿಲ್ಲಬೇಕು, ನಿಲ್ಲಲ್ಲ, ಎಲ್ಲಾ ಗರಿಗಳು ಬಾಗೋದಕ್ಕೆ ಶುರು ಆಗ್ತವೆ. ಸರಿ, ಇಂಥ ಗರಿಗಳು ಬಹಳ ಬೇಗ ಎಲೆ ಚುಕ್ಕೆ ರೋಗಕ್ಕೆ ತುತ್ತಾಗ್ತದೆ. ಹಾಗಾಗಿ ಗರಿಗಳು ಪೂರ್ತಿ ಎಲೆ ಚುಕ್ಕೆ ರೋಗಕ್ಕೆ ತುತ್ತಾಗಿ ಗರಿ ಪೂರ್ತಿ ಸುಟ್ಟಾಗಿ ಅಥವಾ ಒಣಗೋದಾಗ ಕಾಣ, ಇದು ತೀವ್ರವಾದಾಗ ಕಾಯಿಗಳು ಉದುರೋಗ್ತವೆ, ಫಲವತ್ತತೆಯನ್ನು ಮರ ಕಳ್ಕೊಳ್ಳುತ್ತೆ, ತಕ್ಷಣ ಸಾಯಲ್ಲ ಮರ, ಏನು ತಕ್ಷಣ ಸಾಯಲ್ಲ, ಬಹಳ ನಿಧಾನಕ್ಕೆ ಸಾಯುತ್ತೆ, ಆದರೆ ಉಪಯೋಗ ಇಲ್ಲ, ಇದರಿಂದ ಯಾವ ಫಸಲು ಬರೋದಿಲ್ಲ, ಕಾಯಿಗಳೇ ಬರೋದಿಲ್ಲ, ಬರಲ್ಲ. ಒಂಬಾಳಿಗಳು ಏನಾದರೂ ಬರ್ತವೆ, ಬಂದ್ರೂ ಸಹ ಉದುರೋಗುತ್ತೆ, ಎಲ್ಲ ಉದುರೋಗುತ್ತೆ, ಕಾಯಿ ಕಚ್ಚಲ್ಲ, ಹಳ್ಳು ಉದುರೋದು ಅಂತಾರೆ ನಮ್ಮ ರೈತರು. ಇವು ಸ್ವಲ್ಪ ಮಟ್ಟಿಗೆ ಹತೋಟಿ ಮಾಡಕ್ ಆಗದೆ ಇರತಕ್ಕಂಥ ರೋಗ, ಯಾಕೆಂದ್ರೆ ಈ ರೋಗಾಣುವನ್ನೇ ಹತೋಟಿ ಮಾಡೋದು ಯಾವ ಔಷಧಿನೂ ಸಾಧ್ಯ ಇಲ್ಲ. ಆದರೆ ರೋಗ ಬಂದ ಮರನ ತೆಗೀರಿ ಅಂತಾನೂ ಹೇಳಕ್ಕಾಗಲ್ಲ, ಅದಕ್ಕೆ ಬದಲು ಪೋಷಕಾಂಶಗಳ ಬಳಕೆ ಮೂಲಕ ಈ ರೋಗದ ಬಾಧೆಯಿಂದ ಆಗ್ತಕ್ಕಂಥ ನಷ್ಟವನ್ನು ಸ್ವಲ್ಪ ಮಟ್ಟಿಗೆ ತಪ್ಪಿಸೋದಕ್ಕೆ ತೆಗೆಸೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಪೋಷಕಾಂಶಗಳನ್ನ ಕೊಟ್ಟರೆ ಮರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕಾಯಿ ಬಿಡೋ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಆದರೆ ತೋಟದಿಂದ ತೋಟಕ್ಕೆ ಇದು ಹರಡದೇ ಇರಬೇಕಾ, ಹರಡಬಾರದು ಅನ್ನೋದಾದರೆ ರೋಗ ಬಂದ ಮರವನ್ನು ನಿರ್ದಿಷ್ಟವಾಗಿ ಗುರುತಿಸಿ ಅವನ್ನು ತೆಗೆದು ಬೇರೆ ಗಿಡ ನೆಡಬಹುದು. ಯಾವುದೇ ಮುಜುಗರ ಇಲ್ಲದಲೇ ಆ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಅದರಲ್ಲೂ ಈ ಪುತ್ತೂರು, ಸುಳ್ಯ ಆ ಭಾಗದಲ್ಲಿ, ಕೇರಳ ಬಾರ್ಡರ್ನಲ್ಲಿರ್ತಕ್ಕಂಥ ಈ ತಾಲೂಕುಗಳಲ್ಲಿ ಇದ್ರ ಬಾಧೆ ಕೆಲವು ಕಡೆ ಕಂಡುಕೊಂಡಿದೆ. ರಾಸಾಯನಿಕ ಕ್ರಮಗಳನ್ನೇನು ಅಭಿವೃದ್ಧಿಪಡಿಸಲು ಸಾಧ್ಯ ಇಲ್ಲ, ಸದ್ಯಕ್ಕಂತೂ ಸಾಧ್ಯ ಇಲ್ಲ. ಮುಂದೆ ಸಂಶೋಧನೆ ಏನು ಹೇಳುತ್ತೆ, ಸಂಶೋಧನೆ ನಡೀತಾ ಇದೆ, ನಡೀಬೇಕು. ಅಂದ್ರೆ ಇದು ತೆಂಗಿಗ್ ಮಾತ್ರ ಬರುವಂತದ್ದು, ಅಡಿಕೆಗೆ ತೆಂಗಿಗ್ ಮಾತ್ರ, ಅಂದ್ರೆ ಇದು ಬಂದಾಗ ನಿರ್ವಹಣಾ ಕ್ರಮಗಳನ್ನೇ ಅನುಸರಿಸಬೇಕು ಅಂತೀರಿ? ಹೌದು, ಇಲ್ಲಾಂದ್ರೆ ಮರಗಳನ್ನೇ ತೆಗೆದು ಬಿಡೋದು ಒಳ್ಳೇದು ಅಂತ ಹೇಳಿ. ಬೇರೆ ಈಗ ಗರಿ ಒಣಗೋದನ್ನ ಅಂದ್ರೆ ಚುಕ್ಕೆ ರೋಗಕ್ಕೆ ಬಾಧೆಗೆ ತುತ್ತಾಗೋದನ್ನ ತಪ್ಪಿಸ್ಬೇಕು ಅಂದ್ರೆ ಆವಾಗ ಈ ರಾಸಾಯನಿಕಗಳನ್ನ ಸಿಂಪರಣೆ ಮಾಡಿ ಗರಿ ಸ್ವಲ್ಪ ಹಸರಾಗಿ ಉಳಿದ್ರೆ ಸ್ವಲ್ಪ ಮಟ್ಟಿಗೆ ಕಾಯಿ ಬಿಡೋ ಸಾಮರ್ಥ್ಯ ಬರ್ತದೆ. ಇದು ಆ ವಿಜ್ಞಾನಿಗಳ ಅಭಿಪ್ರಾಯ. ರೈತ ಬಾಂಧವರೇ, ತಮಗೆ ಈ ತೆಂಗಿನ ವಿವಿಧ ರೋಗಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಎಸ್ ಸಿ ಚಂದ್ರಶೇಖರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 944-88-32-482. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 944-88-32-482. ತುಂಬ ಸಂತೋಷ ಚಂದ್ರಶೇಖರ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ತೆಂಗನ್ನು ಆರ್ಥಿಕವಾಗಿ ಬಾರಿಸುವಂಥ ಕೆಲವೊಂದು ರೋಗಗಳು ಮತ್ತು ಅವುಗಳನ್ನು ಯಾವ ರೀತಿ ನಾವು ನಿರ್ವಹಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ತೆಂಗನ್ನು ಬಾಧಿಸುವ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕುರಿತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಸಸ್ಯರೋಗಶಾಸ್ತ್ರ ಪ್ರಾಧ್ಯಾಪಕರಾದ ಡಾ ಎಸ್ ಸಿ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ದುಡಿಮೆಯ ಹಿರಿಮೆ, ದುಡಿಮೆಯ ಹಿರಿಮೆ. ನರೇಗಾ ಯೋಜನೆಯ ವಿವಿಧ ಚಟುವಟಿಕೆಗಳನ್ನು ಕುರಿತ ಪ್ರಾಯೋಜಿತ ಸರಣಿ ಪ್ರತಿ ಮಂಗಳವಾರ ಬೆಳಗ್ಗೆ 7:15 ರಾಜ್ಯವ್ಯಾಪಿ ಜಾಲದಲ್ಲಿ ದುಡಿಮೆಯ ಹಿರಿಮೆ, ದುಡಿಮೆಯ ಹಿರಿಮೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ತಪ್ಪದೇ ಕೇಳಿ, ಪ್ರತಿ ಮಂಗಳವಾರ ಬೆಳಗ್ಗೆ 7:15 ದುಡಿಮೆಯ ಹಿರಿಮೆ, ದುಡಿಮೆಯ ಹಿರಿಮೆ.